ರೈತ ಬಾಂಧವರ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳು ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಗಂಗಪ್ಪ ನಾಯಕ್ ಮತ್ತು ಡಾಕ್ಟರ್ ಬದ್ರಿ ಪ್ರಸಾದ್ ಪಿಆರ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಪ್ರಕಟಣೆಗಳಿವೆ ಮತ್ತು ರೈತರಿಗೆ ಸಲಹೆಗಳು ಇವೆ, ಕೇಳೋಣಂತೆ. ರೈತ ಬಾಂಧವರು ಕೇಳಿ, ಇದೀಗ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳು ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಗಂಗಪ್ಪ ನಾಯಕ್ ಮತ್ತು ಡಾಕ್ಟರ್ ಬದ್ರಿ ಪ್ರಸಾದ್ ಪಿಆರ್ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಬೆಳೆ ಅಂತಂದ ಮೇಲೆ ಹಲವಾರು ಕೀಟಗಳ ಬಾಧೆಯನ್ನು ನಾವು ನೋಡ್ತಾ ಇರ್ತೀವಿ. ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ, ಅವುಗಳ ಚಲನವನವನ್ನು ಅಭ್ಯಾಸ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಇವತ್ತು ಸಾಕಷ್ಟು ತಂತ್ರಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಒಂದು ತಂತ್ರ ಅಂತ ಹೇಳಿದರೆ, ಈ ಕೃಷಿಯಲ್ಲಿ ಅಥವಾ ಈ ಪೀಡೆ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳು, ಅವುಗಳ ಪಾತ್ರ, ಇವುಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ಲಿಕ್ಕೆ ನಾನಿದ್ದೀನಿ ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್, ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಕೃಷಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಗಂಗಪ್ಪ ನಾಯಕ್, ಅದೇ ಕೃಷಿ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹ ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕೃಷಿ ಪೀಡೆ ನಿರ್ವಹಣೆಯಲ್ಲಿ ಈ ಮೋಹಕ ಬಲೆಗಳನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊದಲಿಗೆ ಗಂಗಪ್ಪ ಅವರೇ, ಈ ಮೋಹಕ ಬಲೆಗಳು ಅಂತಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ. ನಮಸ್ಕಾರ ರೈತ ಬಾಂಧವರೇ. ಮೋಹಕ ಬಲೆಗಳು ಅಂದರೆ, ಅವು ಈಗ ಯಾವುದೇ ಒಂದು ಹೆಣ್ಣು ಹುಳ ಗಂಡು ಹುಳನ ಜೊತೆ ಸೇರಬೇಕಂತಂದರೆ ಹೆಣ್ಣು ಒಂದು ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ. ಓಕೆ, ಆ ರಾಸಾಯನಿಕವನ್ನು ಬಿಡುಗಡೆ ಮಾಡಿದಾಗ ಆ ಗಂಡು ಹುಳ ಹೆಣ್ಣು ಹುಳುವಿನ ಜೊತೆ ಸಂಯೋಗ ಹೊಂದಿ ಆ ಹೆಣ್ಣು ಹುಳ ಮೊಟ್ಟೆಯನ್ನು ಇಡುತ್ತದೆ. ಅದರ ಸಂತಾನೋತ್ಪತ್ತಿ, ಅದರ ಸಂತತಿ ಮುಂದೆ ಬೆಳೆಯುತ್ತೆ. ಅಂದರೆ ಭಾಳ ಪ್ರಮುಖವಾಗಿ ಆ ಗಂಡನ್ನು ಆಕರ್ಷಣೆ ಮಾಡಿಕೊಳ್ಳಿಕ್ಕೆ ಅಥವಾ ಗಂಡನ್ನು ತನ್ನತ್ತ ಸೆಳೆಯಲಿಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಒಂದು ರಾಸಾಯನಿಕ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಫೆರಮೋನ್ ಅಂತ ಕರಿತೀವಿ. ಈ ಒಂದು ರಾಸಾಯನಿಕವನ್ನು ನಾವೇನು ಮಾಡ್ತೀವಿ, ಪೀಡೆ ನಿರ್ವಹಣೆಯಲ್ಲಿ ಯಾವ ರೀತಿ ಬಳಕೆ ಮಾಡ್ಕೊಳ್ಬೋದು ಅಂತ ನೋಡಿಕೊಂಡು ಅವುಗಳನ್ನು ಕೃತಕವಾಗಿ ನಾವಿವತ್ತು ಸೃಷ್ಟಿ ಮಾಡ್ತಾ ಇದ್ದೀವಿ. ಅಂದರೆ ಅದರಲ್ಲಿರ್ತಕ್ಕಂತಹ ರಾಸಾಯನಿಕವನ್ನು ವಿಭಜನೆ ಮಾಡಿ ಅದನ್ನು ಅಧ್ಯಯನ ಮಾಡಿ ಅದೇ ರೀತಿಯಾದಂತಹ ಒಂದು ಕೃತಕವಾದಂತಹ ರಾಸಾಯನಿಕವನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಆ ತಯಾರು ಮಾಡಿದ್ದನ್ನು ನಾವು ಕೃಷಿಯಲ್ಲಿ ಪೀಡೆ ನಿರ್ವಹಣೆಗೋಸ್ಕರ ಬಳಸ್ತಾ ಇದ್ದೀವಿ. ಹಾಗೆ ಬಳಸಬೇಕಾದ್ರೆ ಯಾವೆಲ್ಲ ರೀತಿಯಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೊಳ್ಬೋದು? ನಾವು ಇದನ್ನು ಮೂರು ವಿಧದಲ್ಲಿ ಇದನ್ನು ಬಳಕೆ ಮಾಡ್ಬೋದು. ಒಂದನೇದ್ದು ಒಂದು ಕೀಟ ವೀಕ್ಷಣೆಗೆ, ಅಂದರೆ ಮಾನಿಟ್ರಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ವೀಕ್ಷಣೆಗೆ ಒಂದು ಎಕರೆಯಲ್ಲಿ 2-3 ಈ ಮೋಹಕ ಬಲೆಗಳನ್ನು ಹಾಕಿದರೆ ನಾವು ವೀಕ್ಷಣೆ ಮಾಡ್ಬೋದು. ಅಂದರೆ ನಮ್ಮ ಹೊಲದಲ್ಲಿ ಅಥವಾ ನಮ್ಮ ಗದ್ದೆಯಲ್ಲಿ ಅಥವಾ ನಮ್ಮ ಕ್ಷೇತ್ರದಲ್ಲಿ ಹುಳುವಿನ ಬಾಧೆ ಪ್ರಾರಂಭ ಆಗಿದೆಯೋ ಇಲ್ಲ. ಈಗ ಎಷ್ಟೋ ರೈತರು ಗೊತ್ತೇ ಇರಲ್ಲ, ಅವ್ರು ಟೈಮ್ ಬೇಸ್ಡ್ ಅಪ್ಲಿಕೇಶನ್ ಅಂತೀವಿ. ಯಾವಾಗ ಈ ಟೈಮಿಗೆ ಇಷ್ಟಿಷ್ಟು ಕೆಮಿಕಲ್ ಈ ಮಗಳು ರೈತರು ಹೊಡಿತಿದ್ದಾರಂದರೆ ನಾನು ಹೊಡಿಬೇಕನ್ನೋ ಥರ ಆ ಯೋಚನೆ ರೈತರಲ್ಲಿರುತ್ತೆ. ಹಂಗೆ ಮಾಡಬಾರ್ದು. ಯಾಕಂದರೆ ಆ ಬೆಳೆಗೆ ಆ ರೋಗ ಕೀಟ ಇದೇ ಇಲ್ಲ ಅಂತ ಫಸ್ಟ್ ತಿಳ್ಕೊಬೇಕಂತಂದರೆ ನಾ ವೀಕ್ಷಣೆಗೆ 1 ಎಕರೆಯಲ್ಲಿ 2-3 ಈ ಮೋಹಕ ಬಲೆಗಳನ್ನು ಹಾಕಿದರೆ ಅದರಲ್ಲಿ ಗಂಡು ಪತಂಗಗಳು, ಅಂದರೆ ಆ ಮೋಹಕ ಬಲೆಯಲ್ಲಿ ಆ ಹೆಣ್ಣು ಪತಂಗದ ಒಂದು ವಾಸನೆ, ಆ ಫಿರಮೋನ್ ಏನಂತ ಇರ್ತೀವಲ್ಲ, ಅದು ಒಂದು ರಬ್ಬರ್ ಚೆಪ್ಟಾ ಮುಖಾಂತರ ನಾವು ಮೇಲ್ಗಡೆ ಹಾಕಿರ್ತೀವಿ. ನೀವು ಮೋಹಕ ಬಲೆ ಯಾರು ನೋಡಿರ್ತೀರಾ ಗೊತ್ತಿರುತ್ತೆ. ಸೊ ಆ ಹೆಣ್ಣು ಹುಳ ಐತಂಥೇಳಿ ಗಂಡು ಹುಳ ಬಂದು ಆ ಮೋಹಕ ಬಲೆಯಲ್ಲಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಇದು ಇರುತ್ತೆ ಅದರಲ್ಲಿ ಬಿದ್ದಿರುತ್ತೆ. ಒಂದು ದಿನಕ್ಕೆ 3-4 ಈ ಪತಂಗಗಳು, ಗಂಡು ಪತಂಗಗಳು ಬಿದ್ದರೆ ನಮ್ಮ ಹೊಲದಲ್ಲಿ ಅಥವಾ ನಮ್ಮ ಗದ್ದೆಯಲ್ಲಿ ಅದರ ಬಾಧೆ ಪ್ರಾರಂಭವಾಗಿದೆ. ಸೊ ನಾವು ಅದನ್ನು ಕೆಮಿಕಲ್ ಅಥವಾ ನಾವು ಅದನ್ನು ಮ್ಯಾನೇಜ್ಮೆಂಟಿಗೆ ಹೋಗ್ಬೋದು ಅಂತೇಳಿ ನಮಗೆ ಒಂದು ಅರ್ಥಕೊಳ್ಳಬಹುದು. ಇದು ವೀಕ್ಷಣೆಗೆ. ಇನ್ನು ಭಾಳ ಸುಲಭವಾಗಿ ಹೇಳ್ಬೇಕಂತೇಳಿದ್ರೆ ಆ ಕೀಟದ ಬಾಧೆ ಪ್ರಾರಂಭ ಆಗದೇ ನಾವು ಸಿಂಪರಣೆ ಮಾಡಿದರೆ ರೈತನಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮೊದಲನೇದಾಗಿ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಎರಡನೇದಾಗಿ ಅಂತಹ ವಿಷ ಪದಾರ್ಥಗಳನ್ನು ನಾವು ಬಳಕೆ ಮಾಡಿದಾಗ ಪರಿಸರಕ್ಕೂ ಹಾನಿಯಾಗುತ್ತೆ. ಹಾಗಾಗಿ ಯಾವಾಗ ಕೀಟದ ಬಾಧೆ ಆರಂಭ ಆಗಿದೆಯೋ ಆಗ ಮಾತ್ರ ಕೀಟನಾಶಕವನ್ನು ಬಳಕೆ ಮಾಡೋದು ಸೂಕ್ತ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಾದಂತಹ ಬಲೆಗಳನ್ನು ಎಕರೆಗೆ 2 ನಾವು ಹಾಕಿ ಅದನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅಂದರೆ ಕೀಟದ ಬಾಧೆ ಪ್ರಾರಂಭ ಆಗಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಇದು ಮೊದಲನೇ ಉಪಯೋಗ. ನಂತರ 2 ನಾವು ಈ 2-3 ವೀಕ್ಷಣೆಗೆ ಯೂಸ್ ಮಾಡಿದ್ವಿ. ಅದನ್ನೇ ನಾವು ಹತ್ತು ಹನ್ನೆರಡು ಅಷ್ಟು ಒಂದು ಎಕರೆದಲ್ಲಿ ಹಾಕಿದರೆ ನಾವು ಹತೋಟಿ ಮಾಡ್ಬೋದು. ಅದಕ್ಕೆ ಮಾಸ್ ಟ್ರ್ಯಾಪಿಂಗ್ ಅಂತ ಕರೀತಾರೆ. ನಾವು ವೀಕ್ಷಣೆಯಿಂದ ಹತೋಟಿ ಮಾಡಬೇಕಂದ್ರೆ ಆ ಮೋಹಕ ಬಲೆಗಳನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಹತ್ತು ಹನ್ನೆರಡು ಹದಿನೈದರವರೆಗೂ ನಾವು ಹಾಕ್ಬೋದು. ಹಾಕೋದ್ರಿಂದ ಗದ್ದೆದಲ್ಲಿರುವಂಥ ಎಲ್ಲ ಗಂಡು ಹುಳಗಳು ಆ ಮೋಹಕ ಬಲೆಯಲ್ಲಿ ಬಂದು ಬಿದ್ಕೋತಾವೆ. ಅವಾಗ ಏನಾಗತ್ತಂದರೆ ಹೆಣ್ಣು ಹುಳುವಿಗೆ ಗಂಡು ಹುಳ ಸಿಗೋದಿಲ್ಲ, ಹಾಗಾಗಿ ಅವು ಸಂತಾನೋತ್ಪತ್ತಿ ಅಥವಾ ಸಂಯೋಗ ಆಗೋದಿಲ್ಲ, ಅದು ಮೊಟ್ಟೆ ಇಡಲ್ಲ, ಅದರ ಸಂತಾನೋತ್ಪತ್ತಿ ನಾವು ಅಲ್ಲೇ ಹತೋಟಿ ಮಾಡ್ಬೋದು. ಹಾಗಾಗಿ ಒಂದು ಎಕರೆಗೆ ಹನ್ನೆರಡು ಹದಿನೈದು ಮೋಹಕ ಬಲೆಗಳನ್ನು ಹಾಕಿದರೆ ನಾವು ಅಲ್ಲಿರುವಂಥ ಸುತ್ತಮುತ್ತ ಇರುವಂಥ ಎಲ್ಲ ಗಂಡು ಹುಳುಗಳನ್ನು ಮೋಹಕ ಬಲೆಯಲ್ಲಿ ಟ್ರ್ಯಾಪ್ ಮಾಡ್ಕೊಂಡು ನಾವು ಗಂಡಿಗೆ ಹೆಣ್ಣು ಸಿಗಲಾರ್ದಂಗೆ ಮಾಡಿ ನಾವು ಆ ಕೀಟವನ್ನು ನಾವು ಹತೋಟಿ ಮಾಡ್ಬೋದು. ಇದು ಹತೋಟಿಕರ. ಇಲ್ಲಿ ಭಾಳ ಎಚ್ಚರಿಕೆ ಏನಂತ ಹೇಳಿದ್ರೆ, ಆ ಒಂದು ಬಲೆಯಲ್ಲಿ ಬಿದ್ದಂತಹ ಗಂಡು ಪತಂಗಗಳನ್ನು ಆಗಾಗ ನಾವು ಅದನ್ನು ಕೊಲ್ತಾ ಇರಬೇಕು. ಬಲೆಯ ಒಳಗೆ ನಾವು ನಾಶಪಡಿಸ್ತಾ ಇರಬೇಕು. ಆಗ ಮಾತ್ರ ಅವು ತಪ್ಪಿಸ್ಕೊಂಡು ಹೋಗಿ ಮತ್ತೆ ಹೆಣ್ಣಿನ ಜೊತೆಗೆ ಸಂಯೋಗ ಆಗೋದನ್ನು ನಾವು ತಡೆಗಟ್ಟದಂಗೆ ಆಗುತ್ತೆ. ಈ ಒಂದು ಎಚ್ಚರಿಕೆಯನ್ನು ನಾವು ಪಡ್ಕೊಳ್ಬೇಕು. ಮೂರನೇದಂತಂದರೆ, ಈಗ ವೀಕ್ಷಣೆ ಅಂದ್ವಿ, ಹತೋಟಿಗೆ ಹನ್ನೆರಡು ಟ್ರ್ಯಾಪ್ ಯೂಸ್ ಮಾಡಿದ್ವಿ. ಈಗ ಇತ್ತೀಚೆಗೆ ಒಂದು ಈ ATGC ಅಂಥೇಳಿ ಒಂದು ಕಂಪ್ನಿ ಇದೆ, ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಕ್ರಿಮಿಟ್ ಅಥವಾ ಸ್ಪ್ಲ್ಯಾಟ್ ಅಂತ ಒಂದು ಅಂಟು ಪದಾರ್ಥವನ್ನು ರೆಡಿ ಮಾಡಿದ್ದಾರೆ. ಅದು ಕೀಟ ಕುಟುಂಬ ನಿರ್ವಹಣೆ ಅಂತೇಳಿ, ಅದು ಮೇಟಿಂಗ್ ಡಿಸ್ಟ್ರಪ್ಷನ್ ಟೆಕ್ನಾಲಜಿ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಕ್ರಿಮಿಟ್ ಅಥವಾ ಸ್ಪ್ಲ್ಯಾಟ್ ಅಂತ ಒಂದು ಪ್ರಾಡಕ್ಟ್ ಇದೆ. ಅದು 125 ರೂಪಾಯಿ ಅಂಟು ಪದಾರ್ಥ, ಒಂದು ಈಗ ನಾವು ಏನು ಬ್ರಷ್ ಮಾಡ್ತೀವೋ ಪೇಸ್ಟ್ ಏನಂತೀವಿ ಆ ಥರ ಇರುತ್ತೆ. ಸೊ ಅದು 120 ಗ್ರಾಮ್ ಇರುತ್ತೆ. ಅದು ಒಂದು ಎಕರೆಗೆ ನೀವು ಒಂದು 400 ಗಿಡಕ್ಕೆ ಆ ಅಂಟು ಪದಾರ್ಥವನ್ನು ನೀವು ಆ ಟೊಂಗೆ ಆಗಿರ್ಬೋದು, ಎಲೆ ಆಗಿರ್ಬೋದು, ಕಾಂಡಕ್ಕೆ ನೀವು ಒಂದು ಸ್ವಲ್ಪ ಒಂದು ಗ್ರಾಮಷ್ಟು ಇಷ್ಟಿಷ್ಟು ಹಚ್ಕೊಂಡು ಹೋದರೆ ಏನಾಗತ್ತಂದರೆ, ಆ ವಾತಾವರಣದಲ್ಲಿ ಆ ಹೆಣ್ಣು ಹುಳ ಏನು ಆ ಕೆಮಿಕಲ್ ಆ ರಾಸಾಯನಿಕ ಫಿರಮೋನ್ ಅಂತ ಏನು ಕರಿತೀವಿ ವಾತಾವರಣದಲ್ಲಿ ಬಿಟ್ಟಾಗೆ ಗಂಡು ಹುಳ ಎಲ್ಲೇ ಇದ್ದರೂ ಆ ವಾಸನೆ ಮುಖಾಂತರ ಆ ಹೆಣ್ಣಿಗೆ ಬಂದು ಕೊಡುತ್ತೆ. ಬಟ್ ಅದೇ ನಾವು ಈ ಅಂಟು ಪದಾರ್ಥವನ್ನು ನಾವು ಕೃತಕವಾಗಿ ಆ ಏನು ವಾಸನೆ ಬರುತ್ತೆ ಆ ಕೃತಕವಾಗಿ ಈ ಅಂಟು ಪದಾರ್ಥದಲ್ಲಿ ಹಾಕಿರ್ತೀವಿ. ಸೊ ಅದನ್ನು ಹಾಕಿದಾಗ ಏನಾಗತ್ತಂದರೆ ಆ ಅಂಟು ಪದಾರ್ಥ ಎಲ್ಲೆಲ್ಲಿ ಹಚ್ಚಿರ್ತೀವಿ ಅಲ್ಲಿಂದ ಏನಾಗತ್ತಂದರೆ ಆ ವಾಸನೆ ಹೋಗುತ್ತೆ. ವಾಸನೆ ಹೋದಾಗ ಆ ವಾತಾವರಣದಲ್ಲಿ ಆವರಿಸ್ಕೊಳ್ಳುತ್ತೆ. ಅವಾಗ ಏನಾಗತ್ತಂದರೆ ಗಂಡುವಿಗೆ ಹೆಣ್ಣು ಹುಡುಕಾಕೆ ಭಾಳ ಕಷ್ಟ ಆಗತ್ತೆ, ಗಂಡು ಹೆಣ್ಣು ಕೂಡೋದೇ ಇಲ್ಲ. ಹಾಗಾಗಿ ಕೂಡಲ್ಲ, ಸಂಯೋಗ ಆಗಲ್ಲ, ಅವು ಮೊಟ್ಟೆ ಇಡಲ್ಲ. ಸೊ ಅದನ್ನು ನಾವು 99% 99.99% ಶೇಕಡಾರಷ್ಟು ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನೊಮ್ಮೆ ಏನಾಗತ್ತಂದರೆ ನಾವು ಅಂಟು ಪದಾರ್ಥ ಅಲ್ಲಿ ಹಚ್ಚಿರ್ತೀವಿ, ಅಲ್ಲಿಂದ ಎಲ್ಲೋ ವಾಸನೆ ಬಿಡುಗಡೆ ಆಗ್ತಿರ್ತೆ. ಅದು ಯಾಕಂದರೆ ಆ ಹೆಣ್ಣು ಹುಳ ಏನಿರುತ್ತಲ್ಲ ಆ ವಾಸನೆ ಬರೇ ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ಅಷ್ಟೇ ಕಮ್ಮಿ ಪ್ರಮಾಣದಲ್ಲಿ ಆ ವಾಸನೆ ರಾಸಾಯನವನ್ನು ಗಂಡು ಹುಳಕ್ಕೆ ಕರೆಯೋಕ್ಕೆ ಬಿಡುಗಡೆ ಮಾಡ್ತಿರುತ್ತೆ. ಬಟ್ ನಾವು ಏನು ಕೃತಕವಾದ ಫಿರಮೋನ್ನ ನಾವು ಗಮ್ಮಲ್ಲಿ ಹಾಕಿರ್ತೀವಿ ಅದು 24 ಗಂಟೆನೂ ಆ ಸ್ಮೆಲ್ ಅಥವಾ ಆ ವಾಸನೆಯನ್ನು ಬಿಡುಗಡೆ ಮಾಡ್ತಿರುತ್ತೆ. ಹಾಗಾಗಿ ಅದರ ಕಾನ್ಸಂಟ್ರೇಷನ್ ಅಥವಾ ಅದರದ ಇದು ಜಾಸ್ತಿ ಆಗಿ ವಾತಾವರಣದಲ್ಲಿ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಗಂಡಿಗೆ ಹೆಣ್ಣು ಕೂಡದೇ ಇಲ್ಲ, ಅದರ ಸಂತಾನೋತ್ಪತ್ತಿ ಮುಂದೋಗಲ್ಲ. ಒಂದೊಮ್ಮೆ ಏನಾಗತ್ತಂದರೆ ಆ ಗಂಡು ಎಲ್ಲೋ ನಾವು ಹಚ್ಚಿರುವಂಥ ಅಂಟಿಗೆ ಹೋಗಿ ಹೆಣ್ಣು ಹೋದಂತ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಅದರ ರೆಕ್ಕಿ ಕೈ ಕಾಲು ಮುಖ ಎಲ್ಲೋ ಒಂದು ಕಡೆ ಅದರ ಹೊಟ್ಟೆಗೆ ಹತ್ಕೊಳ್ಳುತ್ತೆ. ಆ ಅಂಟು ಹತ್ಕೊಂಡು ಅದು ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗತ್ತೆ ಇದು ಹೆಣ್ಣು ಹುಳ ಅಲ್ಲ ಅಂತೇಳಿ. ಆವಾಗ ಅದು ಹಾರೋಗುತ್ತೆ. ಹಾರೋದಾಗ ಅದರ ಏನು ಕೈ ಕಾಲಿಗೆ ಏನು ಅದು ಅಂಟು ಹತ್ಕೊಂಡಿರುತ್ತೆ ಅಲ್ಲಿಂದ ಆ ಹೆಣ್ಣು ಹುಳದ ವಾಸನೆ ಅಲ್ಲಿಂದ ರಿಲೀಸ್ ಆಗ್ತಿರುತ್ತೆ. ಅಲ್ಲಿಂದ ವಾಸನೆ ರಿಲೀಸ್ ಆಗಿದಾಗ ಗಂಡು ಗಂಡಿಗೆ ಬೆನ್ನತ್ತೈತೆ. ಅದಕ್ಕೆ ಅಟೋ ಕನ್ಫ್ಯೂಷನ್ ಅಥವಾ ಮೇಟಿಂಗ್ ಡಿಸ್ಟ್ರಪ್ಷನ್ ಟೆಕ್ನಾಲಜಿ ಅಂತ ಕರೀತಾರೆ, ಕನ್ಫ್ಯೂಸ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ನಾವು ಅದನ್ನು ಮೂರನೇ ರೀತಿಯಿಂದ ನಾವು ಕಂಟ್ರೋಲ್ ಮಾಡೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಬಿಕಾಸ್ ನಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ನಮ್ಗೆ 2002 ನಾವು ಏನು ಬಂತು BT ಹತ್ತಿ ಅಂತ ಬಂತು, ಅದು ತುಂಬ ರೈತರಿಗೆ ಒಂದು ವರದಾನ ಆಗಾಯಿತು. ಯಾಕಂದರೆ ಅದರಿಂದ ಗುಲಾಬಿ ಕಾಯಿ ಕೊರಕ ಕಂಟ್ರೋಲ್ ಆಯಿತು, ಒಳ್ಳೆ ಆಲ್ಮೋಸ್ಟ್ ಡಬಲ್ 10 ಕ್ವಿಂಟಲ್ ಬರೋದು 20 ಕ್ವಿಂಟಲ್ ಅಷ್ಟು ಇಳುವರಿ ತೊಗೊಂಡು ರೈತರು ತುಂಬ ಚೆನ್ನಾಗಿ ಇದು ಮಾಡಿದರು. ಒಂದು 10-14 ವರ್ಷ ಆದಮೇಲೆ ಏನಾಯಿತು, ಆ ರೋಗ ನಿರೋಧಕ ಈ BT ಹತ್ತಿ ತಿಂದನೂ ಆ ಗುಲಾಬಿ ಕಾಯಿ ಕೊರಕ ಏನೋ ಬದುಕಕ್ಕೆ ಸ್ಟಾರ್ಟ್ ಆಯಿತು. ಇವನ್ ಎಷ್ಟೇ ರಾಸಾಯನಿಕ ಸಿಂಪರಣೆ ಮಾಡಿದ್ರು ಅದಕ್ಕೆ ರೋಗ ನಿರೋಧಕ ಶಕ್ತಿ ಅದು ಬೆಳೆಸ್ಕೊಂತು. ಸೊ ಹಾಗಾಗಿ ಅದನ್ನು ಹತೋಟಿ ಮಾಡೋದು, ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿದೆ. ಅದಕ್ಕೆ ಒಂದೇ ಒಂದು ರಾಮಬಾಣ ಇವಾಗ ನಮ್ಗೆ ಉಳಿದಿರೋದಂತಂದರೆ ಇವು ಸ್ಪ್ಲ್ಯಾಟ್ ಅಂತೇಳಿ ಅಥವಾ ಈ ಕ್ರಿಮಿಟ್ ಅಂತ ಏನೇ ಅಂಟ ಪದಾರ್ಥ ಅನ್ನೆಲ್ಲ. ಇದನ್ನು ನಾವು ಹತ್ತಿ ಬೆಳೆ ಒಂದು 45 ಆಲ್ಮೋಸ್ಟ್ ಗುಲಾಬಿ ಕಾಯಿ ಕೊರಕ ಬರೋದು ಒಂದು 70 ಆದಮೇಲೆ ಗುಲಾಬಿ ಕಾಯಿ ಕೊರಕ ಬರುತ್ತೆ ಅಂತಂತಾರೆ. ಬಟ್ ಪ್ರಾರಂಭಿಕ ಹಂತದಲ್ಲಿನೇ ನಾವು ಹಾಕಬೇಕು, ಯಾಕಂದರೆ ಗಂಡು ಹುಳ ಬರೋಕ್ಕೆ ಮುಂಚೆನೇ ಆಗಬೇಕು. ಯಾಕಂದರೆ ಗಂಡು ಹೆಣ್ಣು ಸೇರಿಬಿಟ್ರೆ ಮುಗೀತದು, ಮತ್ತೆ ಅದು ಏನಾಗುತ್ತೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ 45 ಇದ್ದಾಗನೇ ಆ ಗಂಡು ಹುಳ ಬರೋಕ್ಕೆ ಮುಂಚೆನೇ ನಾವು ಈ ಫ್ಲ್ಯಾಟನ್ನು ಹಚ್ಚಿದರೆ ನಾವು ಅದನ್ನು ಫುಲ್ ಕಂಟ್ರೋಲ್ ಮಾಡ್ಬೋದು. ಇದನ್ನು 30 ದಿನದ ಮಧ್ಯದಲ್ಲಿ, ಈಗ 45, 75, 110 ದಿನದ 3 ಟೈಮ್ ನಾವು ಹಚ್ಚಿದರೆ ನಾವು ಗುಲಾಬಿ ಕಾಯಿ ಕೊರಕವನ್ನು ತುಂಬ ಕಂಟ್ರೋಲ್ ಮಾಡ್ಬೋದು. ಈಗ ಇದು ಒಂದೇ ಬೆಳೆಗೆ ಅಲ್ಲ, ಇವಾಗ ನಾವು ಈ ಫ್ಲಾಟ್ ಆಗಿರ್ಬೋದು ಅಥವಾ ಆ ಫಿರಮೋನ್ ಬಲೆ ಅಂತೇನಂದೆ ಅದು ತುಂಬ ಇಂಪಾರ್ಟೆಂಟ್ ಮುಖ್ಯವಾಗಿರುವಂಥ ಕೀಟಗಳಿಗೆ. ಇವಾಗ ಭತ್ತದಲ್ಲಿ ಹಳದಿ ಕಾಂಡಕೊರಕ ಆಗಿರ್ಬೋದು, ಮತ್ತು ಈಗ ಹಸಿರು ಕೀಡೆ ಹೆಲಿಕೋರ್ಪಾ ಅಂತ ಕರಿತೀವಿ ನಾವು ತೊಗರಿಯಲ್ಲಿ, ಬದನೆಕಾಯಲ್ಲಿ ಶೂಟ್ ಆ್ಯಂಡ್ ಫ್ರೂಟ್ ಬೋರರ್ ಅಂತ ಬರುತ್ತೆ ಅದಕ್ಕಾಗಿರ್ಬೋದು. ಇಂಥ ಸ್ವಲ್ಪ ಮುಖ್ಯವಾಗಿರುವಂಥ ತೋಟಗಾರಿಕೆ ಬೆಳೆ ಮತ್ತು ಕ್ಷೇತ್ರ ಬೆಳೆಯಲ್ಲಿ ಬರುವಂಥ ಮುಖ್ಯವಾದ ಒಂದು 28-30 ಕೀಟಕ್ಕೆ ಈ ಥರ ಈ ಅಂಟು ಪದಾರ್ಥವನ್ನು ಅಥವಾ ಈ ಥರ ಫಿರಮೋನ್ ಟ್ರ್ಯಾಪ್ ಅನ್ನು ರೆಡಿ ಮಾಡಿದ್ದಾರೆ. ಸೊ ಅವನ್ನ ನೀವು ಚೆನ್ನಾಗಿ ಯೂಸ್ ಮಾಡಿಕೊಂಡು, ನೀವು ಪರಿಸರ ಸ್ನೇಹಿ, ಇದು ಯಾವುದೇ ಕೆಮಿಕಲ್ ಇರಲ್ಲ, ಅದು ಸ್ಪೀಸಿ ಸ್ಪೆಸಿಫಿಕ್ ಅಂತೀವಿ ಈ ಮೋಹಕ ಬಲ್ಲೆಗಳು ಅಥವಾ ಈ ಫಿರಮೋನ್ ಅಂತೀವಲ್ಲ ಸ್ಪೀಸಿ ಸ್ಪೆಸಿಫಿಕ್ ಅಂದರೆ ಆ ಒಂದು ಏನು ಹೆಣ್ಣು ಹುಳ ಒಂದು ಸ್ಮೆಲ್ ಪ್ರೊಡ್ಯೂಸ್ ಮಾಡ್ತಿರುತ್ತೆ ಇನ್ನೊಂದು ಹುಳ ಪ್ರೊಡ್ಯೂಸ್ ಮಾಡಲ್ಲ, ಆ ರಾಸಾಯನಿಕ ಪ್ರತಿಯೊಂದು ಹುಳಕ್ಕೆ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಈಗ ನಾವು ಹಳದಿ ಕಾಂಡ ಕೊರಕ್ಕೆ ಯೂಸ್ ಮಾಡುವಂಥವು ಗುಲಾಬಿ ಕಾಯಿ ಕೊರಕಕ್ಕೆ ಯೂಸ್ ಮಾಡೋಕ್ಕಾಗಲ್ಲ, ಬದನೆಯಲ್ಲಿ ಯೂಸ್ ಮಾಡುವಂಥ ಟ್ರ್ಯಾಪ್ ಇದ್ರಾಗಿ ಯೂಸ್ ಮಾಡೋಕ್ಕಾಗಲ್ಲ. ಈಗ ಇತ್ತೀಚೆಗೆ ಸೈನಿಕ ಹುಳ ಬಂತು, ಫಾಲ್ ಆರ್ಮಿ ಅವರು ಅಂತೇಳಿ ಮೆಕ್ಕೆಜೋಳದಲ್ಲಿ ನಿಮ್ಗೆ ನೋಡಿರ್ಬೋದು. ಈಗ ಅದನ್ನು ಕೂಡ ನಾವು ಎಷ್ಟೇ ನಾವು ಈಗ ಎಲ್ಲ ರೈತರು ಸುಮ್ಮನೆ ಪವರ್ ಪಂಪ್ ಹಾಕಿ ಸಿಕ್ಕಂಗೆ ಸ್ಪ್ರೇ ಮಾಡ್ತಿದ್ದಾರೆ, ಅದು ಕಂಟ್ರೋಲಿಗೆ ಬರ್ತಿಲ್ಲ. ಸೊ ಅಂಥ ಬೆಳೆಯಲ್ಲಿ ನಾವು ಈ ಆಲ್ರೆಡಿ ಅದಕ್ಕೂ ಮೋಹಕ ಬಲೆ ಇದೆ, ಈಗ ಫಿರಮೋನ್ ಇದೆ, ಇವನ್ನ ಯೂಸ್ ಮಾಡಿಕೊಂಡು ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ಈಗ ಕಾಯಿ ಕೊರಕ ಆಗಿರ್ಬೋದು ಅಥವಾ ಇವು ಬೋರರ್ಸ್ ಅಂತ ಬರ್ತಾವೆ, ಅವು ಒಳಗಡೆ ಕೂತ್ಕೊಂಡು ತಿಂತಿರ್ತಾವೆ, ಅಂಥವಕ್ಕೆ ನಾವು ಈ ಮೋಹಕ ಬಲೆಗಳನ್ನು ಯೂಸ್ ಮಾಡೋದ್ರಿಂದ ನಾವು ಚೆನ್ನಾಗಿ ಅವನ್ನ ಹತೋಟಿ ಮಾಡ್ಬೋದು. ಯಾಕಂದರೆ ನಾವು ಅವು ಒಳಗಡೆಗಿಂತ ಕುಂತ ತಿಂದಾಗೆ ನಾವು ಹೊರಗಡೆಯಿಂದ ಎಷ್ಟೇ ರಾಸಾಯನಿಕ ಸಿಂಪರಣೆ ಮಾಡಿದರೆ ಅದು ಕಂಟ್ರೋಲಿಗೆ ಬರಲ್ಲ, ಸುಮ್ಮನೆ ನಾವು ಅನ್ನೆಸೆಸರಿ ನಾವು ದುಡ್ಡನ್ನ ವೇಸ್ಟ್ ಮಾಡ್ದಂಗೆ, ಪರಿಸರಕ್ಕೂ ಹಾನಿ ಮಾಡ್ದಂಗೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ, ಈ ಫಿರಮೋನ್ಸ್ಗಳನ್ನು ಯೂಸ್ ಮಾಡ್ಕೋರಿ. ಈಗ ಭಾಳ ಪ್ರಮುಖವಾಗಿ ಈಗ ಮೇಟಿಂಗ್ ಡಿಸ್ಟ್ರಪ್ಷನ್ ಅಂತ ಹೇಳಿದ್ರಿ, ಅಂದರೆ ಕುಟುಂಬದ ಒಂದು ಅದನ್ನು ಡಿಸ್ಟ್ರಪ್ ಮಾಡೋದು ಅಥವಾ ಅದನ್ನು ಸಂಯೋಗ ಆಗೋದನ್ನು ತಪ್ಪಿಸುವಂಥದ್ದು. ಈಗ ಅದರಲ್ಲಿ ಮತ್ತೊಂದು ಆವಿಷ್ಕಾರ ಏನಂತೇಳಿದ್ರೆ ಅವುಗಳನ್ನು ಆಕರ್ಷಿಸಿ ಕೊಲ್ತಕ್ಕಂಥದ್ದು. ಈ ಫೆರಮೋನ್ ಜೊತೆಗಳಿಗೆ ವಿಷವನ್ನು ಮಿಶ್ರಣ ಮಾಡಿ ನಾವು ಬಿಡುಗಡೆ ಮಾಡಿದಾಗ ಅಥವಾ ಅದನ್ನು ನಾವು ಕ್ಷೇತ್ರಗಳಲ್ಲಿ ಹಾಕಿದಾಗ ಏನಾಗುತ್ತೆ, ಹೆಣ್ಣು ಅಂತೇಳಿ ಗಂಡು ಹುಳುಗಳು ಕನ್ಫ್ಯೂಸ್ ಮಾಡಿಕೊಂಡು ಅವುಗಳಿಗೆ ಆಕರ್ಷಣೆ ಆಗುತ್ತೆ. ಆಕರ್ಷಣೆಯಾಗಿ ಬಂದಂಥ ಸಂದರ್ಭದಲ್ಲಿ ಅವುಗಳ ಮೇಲೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಈ ವಿಷದ ಪರಿಣಾಮದಿಂದ ಗಂಡು ಹುಳುಗಳು ಸತ್ತು ಬೀಳ್ತವೆ. ಹಾಗಾಗಿ ಏನಾಗುತ್ತೆ, ಪರಿಸರದಲ್ಲಿ ಹೆಣ್ಣುಗಳಿಗೆ ಸಾಕಷ್ಟು ಪ್ರಮಾಣದ ಗಂಡುಗಳು ಅಲಭ್ಯವಾಗಿ ಅಲ್ಲೂ ಸಹ ಸಂತಾನೋತ್ಪತ್ತಿಯನ್ನು ಅಥವಾ ಸಂತಾನ ಅಭಿವೃದ್ಧಿಯನ್ನು ನಾವು ತಪ್ಪಿಸ್ದಂಗಾಗತ್ತೆ. ಇದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಅಂಟ್ ಅಂತ ಹೇಳಿದ್ರಿ, ಅಂಟಲ್ಲದೆ ಈಗ ಸಾಕಷ್ಟು ಬೇರೆ ಬೇರೆ ರೂಪದಲ್ಲಿ, ಅಂದರೆ ಅದನ್ನು ಗುಳಿಗೆಯ ರೂಪದಲ್ಲಿ ಅಥವಾ ಸಿಂಪರಣೆ ಮಾಡುವಂತಹ ರೂಪದಲ್ಲಿ ಈಗ ಸಾಕಷ್ಟು ಬೇರೆ ಬೇರೆ ಥರದ ಫಾರ್ಮುಲೇಷನ್ಗಳು ಇವತ್ತು ದಾರದ ರೂಪದಲ್ಲಿ ಈ ಥರ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇವುಗಳು ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಇದನ್ನು ನಾವು ಯೋಚನೆ ಮಾಡ್ತಾ ಇದ್ದಾಗ, ಗಂಗಪ್ಪ ಅವರೇ, ಈಗ ನಾವು ಇಂಥದನ್ನು ಹಾಕ್ತೀವಿ ಫೆರಮೋನನ್ನು, ಆದರೆ ಅದೇ ಹುಳ ನಮಗೆ ಬೇಕಾದಂಥ ಹುಳನೇ ಸಾಯುತ್ತೆ ಅಂತ ಹೇಗೆ ಹೇಳ್ತೀರಿ? ಅಂದರೆ ನಮಗೆ ಪರ್ಟಿಕ್ಯುಲರ್ಲಿ ಅವಾಗಲೇ ಹೇಳಿದೆ ನಾನು, ಸ್ಪೀಸಿ ಸ್ಪೆಸಿಫಿಕ್ ಅಂದರೆ ಆ ಹುಳದ ವಾಸನೆ ಅಷ್ಟೇ ಆ ಬೆಳೆಗೆ ಆ ಹುಳಕ್ಕೆ ಅಷ್ಟೇ ಇವು ಸ್ಪೆಸಿಫಿಕ್ ಆಗಿರುತ್ತೆ, ಅವನ್ನ ಅಷ್ಟೇ ಯೂಸ್ ಮಾಡಬೇಕು. ಒಂದು ಏನು ಎಚ್ಚರಿಕೆ ಕ್ರಮ ತಗೋಬೇಕು ಇಲ್ಲೇ ಇವು ಮೋಹಕ ಬಲೆಗಳನ್ನು ಅಥವಾ ಫಿರಮೋನ್ ಯೂಸ್ ಮಾಡಬೇಕಾದ್ರೆ, ಅಂದರೆ ನಾವು ಏರಿಯಾ ಬೇಸ್ಡ್ ಅಥವಾ ತುಂಬ, ಈಗ ನಾವು ನಂದು 1 ಎಕರೆ ಹೊಲ ಇದೆಯಪ್ಪ ನಾನು ಅಷ್ಟೇ ಮಾಡ್ಕೊತೀನಿ ಅಂದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಭತ್ತದಲ್ಲಿ ಆಗಿರ್ಬೋದು, ಭತ್ತ 1,000 ಎಕರೆಗಟ್ಟಲೆ ಇದೆ. ಓಕೆ, ನನ್ನ ಮಧ್ಯದಲ್ಲಿ ಎಲ್ಲೋ 1 ಎಕರೆ ಇದೆ, ನಾನು ಅಲ್ಲಿ ಮೋಹಕ ಬಲೆಗಳನ್ನು ಯೂಸ್ ಮಾಡಿ ನಾನು ಹತೋಟಿ ಅಥವಾ ಕಂಟ್ರೋಲ್ ಮಾಡ್ತೀನಿ ಅಂದರೆ ಇದು ಸ್ವಲ್ಪ ಕಷ್ಟದ ಕೆಲಸ. ಇದನ್ನು ಲಾರ್ಜ್ ಸ್ಕೇಲಲ್ಲಿ ಅಥವಾ ಏರಿಯಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಅಂತೀವಿ. ಯಾಕಂದರೆ ಈಗ ನಮ್ಮ ಹೊಲದಲ್ಲಿ ಈಗ ನಂದು 1 ಎಕರೆ ಇದೆ, ನಾನು 12 ಟ್ರ್ಯಾಪ್ ಹಾಕ್ಕೊಂಡೆ, ನಾನು ಹತೋಟಿ ಮಾಡ್ತೀನಿ ಅಥವಾ ನಾನು ಈ ಥರ ಕೀಟ ಕುಟುಂಬ ನಿರ್ವಹಣೆ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ. ಯಾಕಂದರೆ ಅದು ನಮ್ಮ ಹೊಲದಲ್ಲಿ ಅಷ್ಟೇ ಆ ವಾಸನೆ ಸ್ಪ್ರೆಡ್ ಆಗಿರುತ್ತೆ, ಅಲ್ಲಷ್ಟೇ ಅದು ಗಂಡು ಹೆಣ್ಣು ಕೂಡಲಾರ್ದಂಗೆ ಮಾಡ್ಬೋದು. ಬಟ್ ಮಗ್ಗಲ್ದ ಹೊಲದಲ್ಲಿ, ನಮ್ಮ ಸುತ್ತಮುತ್ತ ಇರುವಂಥ ಹೊಲದಲ್ಲಿರುವಂಥ ಗಂಡು ಹೆಣ್ಣು ಕೂಡಿ ಅಲ್ಲಿ ಸಂಯೋಗ ಆಗಿ ಬಂದು ನಮ್ಮ ಹೊಲದಲ್ಲಿ ಹೆಣ್ಣು ಬಂದು ಅದು ಮೊಟ್ಟೆ ಇಟ್ಟು ಅದರ ಸಂತತಿ ಮುಂದೆ ಹೋಗ್ಬೋದು. ಸೊ ಹಾಗಾಗಿ ಇದನ್ನು ಈಗ ರೈತರು ಎಲ್ಲರೂ ಏರಿಯಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಮಾಡೋದು, ಇದು ಚೆನ್ನಾಗಿ ವರ್ಕ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ನಾವು ಇರತಕ್ಕಂಥದ್ದು ಈಗ ಒಬ್ಬ ರೈತ ಅನುಸರಿಸ್ತಕ್ಕಂಥ ಪದ್ಧತಿ, ಇವನ್ನು ನಾವು ತಡಿತಾ ಇದ್ದೀವಿ. ಇವತ್ತು ಹೆಚ್ಚಾಗಿ ನಾವು ಒತ್ತಾಯಿಸ್ತಾ ಇರತಕ್ಕಂಥದ್ದು ಇಡೀ ಗ್ರಾಮವೇ ಸಮಗ್ರ ಪೀಡೆ ನಿರ್ವಹಣೆಯನ್ನು ಅಳವಡಿಸ್ಕೊಳ್ಬೇಕು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಅಳವಡಿಕೆ ಆದಾಗ ಮಾತ್ರ ಇಂಥ ಕ್ರಮಗಳು ಯಶಸ್ವಿ ಆಗುತ್ತೆ. ಯಾಕಂದರೆ ಖರ್ಚು ಕಡಿಮೆ ಆಗಬೇಕು, ಓವರಾಲ್ ಆ ಒಂದು ಉದ್ದೇಶ, ನಮ್ಮ ಖರ್ಚು ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು, ಯಶಸ್ವಿಯಾಗಿ ಕೀಟ ನಿರ್ವಹಣೆ ಆಗಬೇಕು ಅಂತೇಳಿ ಇದನ್ನು ನಾವು ಮಾಡ್ತೀವಿ. ಇದನ್ನು ನಾವು ರಾಸಾಯನಿಕ ಕ್ರಿಯೆಗೆ, ಅಂದರೆ ರಾಸಾಯನಿಕ ಕ್ರಮಗಳಿಗೆ ಹೋಲಿಸಿದಾಗ ಈ ರೀತಿಯಾದಂಥ ಪೀಡೆ ನಿರ್ವಹಣಾ ಕ್ರಮ ಒಳ್ಳೆಯದಂತೀರ? ಯಾವ ಥರ ಒಳ್ಳೆಯದು ಸರ್? ಯಾಕಂದರೆ ಇದು ವಾತಾವರಣಕ್ಕೂ ಸೂಕ್ತ, ಕಡಿಮೆ ಖರ್ಚು. ಇವಾಗ ನಾನು ಒಂದು ಹೇಳಿದೆ, ನೀವು ಮೋಹಕ ಬಲೆಗಳನ್ನು ಯೂಸ್ ಮಾಡ್ತೀರಾ. ಮೋಹಕ ಬಲೆ ಒಮ್ಮ ನೀವು ತಂದ್ರೆ ಮುಗಿತ್, ನೀವು 2, 3, 4 ಬೆಳೆವರೆಗೂ ನೀವು ಏನ್ ಟ್ರ್ಯಾಪ್ ಅಂತೀವಿ ಆ ಬಲೆ ಏನಿರ್ತೈತಿ ಒಂದೇ ಇರುತ್ತೆ. ಒಳಗಡೆ ಏನ ರಬ್ಬರ್ ಸೆಪ್ಟ ಅಥವಾ ಲ್ಯೂರ್ ಅಂತ ಕರಿತೀವಿ, ಅದರಲ್ಲಿ ಫಿರಾಮೋನ್ ಒಂದು ಟ್ಯೂಬ್ ಇರುತ್ತೆ ಒಳಗಡೆ. ಆ ಟ್ಯೂಬ್ ಅಷ್ಟೇ ನೀವು 30 ದಿನ 40 ದಿನಕ್ಕೊಮ್ಮೆ ನೀವು ಅದನ್ನ ಚೇಂಜ್ ಮಾಡಬೇಕು. ಇತ್ತೀಚೆಗೆ ಲಾಂಗ್ ಲಾಸ್ಟಿಂಗ್ ಫಿರಾಮೋನ್ ಅಂತ ಬಂದಿದೆ, 3-4 ತಿಂಗಳವರೆಗೂ ನೀವು ಚೇಂಜ್ ಮಾಡೋದು ಬೇಕಾಗಿಲ್ಲ. ಸೊ ಆ ಥರ ಆ ಟ್ಯೂಬ್ ಅಷ್ಟೇ ಚೇಂಜ್ ಮಾಡೋದು, ಉಳಿಕೆದೆಲ್ಲ ನಮಗೆ ಅವು ಖರ್ಚು ಕಡಿಮೆ ಆಗುತ್ತೆ, ವಾತಾವರಣಕ್ಕೂ ಇದಾಗುತ್ತೆ. ಇದನ್ನು ನಾವು ಒಂದೇ ಎದುರು ಮಾಡೋಕ್ಕಿಂತ ಇದನ್ನು ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಇದನ್ನು ಒಂದು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು, ಒಂದು ಭಾಗವಾಗಿ ನಾವು ಭಾಗವಾಗಿ ಕಾಂಪೋನೆಂಟ್ ಅಂತೇಳಿ ಮಾಡ್ಬೋದು. ಎರಡನೇದಾಗಿ ಈ ಒಂದು ಫೆರಮೋನ್ ಟ್ರ್ಯಾಪ್ಗಳನ್ನು ಹಾಕಬೇಕಾದ್ರೆ, ಅಂದರೆ ನಾವು ಮಾನಿಟ್ರಿಂಗ್ ಇರ್ಬೋದು ಅಥವಾ ನಾವು ಈ ಸಾಮೂಹಿಕವಾಗಿ ಆಕರ್ಷಣೆ ಮಾಡಲಿಕ್ಕೆ ಮಾಸ್ ಟ್ರ್ಯಾಪಿಂಗ್ ಇರ್ಬೋದು, ಏನು ಎಚ್ಚರಿಕೆ ತೊಗೋಬೇಕು ಅಂದರೆ ಯಾವ ಥರ ಈ ಬಲೆಗಳನ್ನು ನಾವು ಅಳವಡಿಸ್ಬೇಕು, ಎಷ್ಟು ಅಳವಡಿಸ್ಬೇಕು, ಆ ಬೆಳೆಗಿಂತ ಅದರ ಎತ್ತರ ಎಷ್ಟಿರಬೇಕು. ಈಗ ಅದೇ ನಾನು ವೀಕ್ಷಣೆಗೆ 3 ಹತೋಟಿಗೆ 12 ಅಂದೆ. ಈ ಮೋಹಕ ಬಲೆಗಳನ್ನು ಹಾಕ್ಬೇಕಂತಂದ್ರೆ ಈಗ ಹುಳ ಬರೋಕೆ ನಾವು ಬಂದ ಮೇಲೆ ತಗೊಳೋದಕ್ಕಿಂತ ಬರೋ ಮುಂಚೆನೆ ಇದನ್ನು ಮುಂಜಾಗ್ರತೆ ಕ್ರಮ ತಗೊಂಡು ನಾವು ಹಾಕಬೇಕಾಗತ್ತೆ, ವೀಕ್ಷಣೆಗಾಗಲಿ ಹತೋಟಿಗಾಗಲಿ. ಬೆಳೆಕ್ಕಿಂತ ಈ ಬೆಳೆ ಎಷ್ಟೇ ಎತ್ತರ ಇರಲಿ ಅದಕ್ಕಿಂತ ಒಂದು ಅಡಿಯಷ್ಟು ಮೇಲ್ಗಡೆ ಹಾಕಬೇಕು. ಯಾಕಂದರೆ ವಾತಾವರಣದಲ್ಲಿ ಯಾವುದೇ ಚಿಟ್ಟೆ ಆಗಿರ್ಬೋದು, ಅವು ಏನು ಹುಳ ಇರ್ತಾವೆ, ಕೀಟ ಇರ್ತಾವೆ, ಆ ಬೆಳೆ ಮೇಲೆ ಹಾರಾಡ್ತಿರ್ತಾವೆ. ಸೊ ನಾವು ಅತಿ ಹೆಚ್ಚಾಗಿ ಎತ್ತರ ಹಾಕಿದ್ರೂ ಏನಾಗುತ್ತೆ, ಅದರ ಮೇಲೆ ದಾಟಿ ಆ ಹುಳಗಳು ಅಲ್ಲಿ ಆಕರ್ಷಣೆ ಆಗಲ್ಲ. ಅತಿ ನಾವು ಬೆಳೆ ಕೆಳಗಡೆನೆ ಹಾಕಿಬಿಟ್ರೂ ಅದು ಕಷ್ಟ ಆಗುತ್ತೆ. ಹಂಗಾಗಿ ನಾವು ಯಾವತ್ತು ನಾವು ಹೊಲದಲ್ಲಿ ನೀವು ರಾತ್ರಿ ವೇಳೆಯಲ್ಲಿ ಹೋಗಿ ಲೈಟ್ ಹಾಕಿ ನೋಡ್ರಿ, ಎಲ್ಲವೂ ಆ ಬೆಳೆ ಮೇಲೆ ಹಾರಾಡ್ತಿರ್ತಾವೆ ಹುಳಗಳು. ಹಾಗಾಗಿ ನೀವು ಬೆಳೆ ಮೇಲೆ ಒಂದು ಅಡಿ ಹಾಕಿದರೆ ಅವು ಎಲ್ಲವೂ ಆಕರ್ಷಣೆಗೊಂಡು ಇದು ಕಂಟ್ರೋಲ್ ಆಗ್ತಾವೆ. ಈಕ್ವಲಿ ಡಿಸ್ಟೆನ್ಸಲ್ಲಿ ಹಾಕ್ಬೋದು, ನೀವು 10 ಹಾಕ್ತಾರೆ 12 ಹಾಕ್ತಾರೆ, ಅವು ಏನು ಹೆಚ್ಚು ಕಮ್ಮಿ ಹಾಕ್ಬೋದು, ನಮ್ಗೆ ಎಷ್ಟು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ದಂಗೆಲ್ಲ ಅದು ನಮಗೆ ಒಳ್ಳೆಯದು. ಈಗ ಈ ಒಂದು ಮೋಹಕ ಬಲೆಗಳನ್ನು ಹಾಕಬೇಕು ಅಂತೇಳಿದರೆ ಎಲ್ಲಿ ಸಿಗುತ್ತೆ ಅಥವಾ ಯಾರನ್ನ ಸಂಪರ್ಕ ಮಾಡಬೇಕು, ಯಾರು ಕೊಡ್ತಾ ಇದ್ದಾರೆ ಈಗ ಇದನ್ನೀಗ? ಈಗ ಡೀಲರ್ಸ್ ಅಥವಾ ಹೊರಗಡೆ ಎಣ್ಣೆ ಗೊಬ್ಬರ ಏನು ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಇವು ಆಲ್ಮೋಸ್ಟ್ ಸಿಗೋದಿಲ್ಲ. ಬಟ್ ಈಗ ನಾವು ಅದನ್ನು ತಗೋಬೇಕಂತಂದರೆ ನಮಗೆ ಕೃಷಿ ಇದ್ರ ಮಹಾವಿದ್ಯಾಲಯ ಅಲ್ಲಾದರೂ ನೀವು ಕಾಂಟ್ಯಾಕ್ಟ್ ಮಾಡೋದು, ಇಲ್ಲಾಂದರೆ ಬೆಂಗಳೂರಲ್ಲಿ ಇದಕ್ಕೆ PCI ಅಂತೇಳಿ ಒಂದು ಕಂಪ್ನಿ ಇದೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತರಿಸ್ಕೋಬೋದು, ಅವರಿಂದ ತರಿಸ್ಕೋಬೋದು. ಅಥವಾ ಕೃಷಿ ಇಲಾಖೆಯಲ್ಲಿ ಇವತ್ತು ಸಹಾಯಧನದಲ್ಲಿ ಸಹ ಇಂತಹ ಬಲೆಗಳು ಲಭ್ಯ ಇದೆ. ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟಾಗ ಇವುಗಳನ್ನು ನಾವು ಖರೀದಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈಗಾಗಲೇ ಹೇಳದಂಗೆ ಇಂತಹ ಮೋಹಕ ಬಲೆಗಳನ್ನು ಅಳವಡಿಸಿದಾಗ ಬಹಳಷ್ಟು ರೈತರಿಗೆ ಬಹಳಷ್ಟು ಥರದಲ್ಲಿ ಉಪಯೋಗ ಆಗುತ್ತೆ. ಮೊದಲನೇದಾಗಿ ರೈತ ಯಾವಾಗ ಕೀಟ ಬರುತ್ತೆ ಅಂತೇಳಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ನಾವು ಆ ಬಲೆಗಳನ್ನು ನಾವು ಕ್ಷೇತ್ರದಲ್ಲಿ ಹಾಕಿ ಮನೆಗೆ ಬಂದರೂ ಸಹ ತನ್ನಷ್ಟಕ್ಕೆ ತನ್ನ ಕೆಲಸ ಮಾಡ್ತಾ ಇರುತ್ತೆ. ಬಂದಾಗ ಆ ಕೀಟಗಳು ತನ್ನಷ್ಟಕ್ಕೆ ತಾನೇ ಆಕರ್ಷಣೆಯಾಗಿ ಆ ಒಂದು ಬಲೆಗೆ ಬೀಳ್ತವೆ. ಹಾಗಾಗಿ ರೈತನಿಗೆ ಆ ಒಂದು ಕಾಯುವಂತಹ ಒಂದು ಕಾಯುವಿಕೆಯ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ ಆ ಕೀಟಗಳ ಆರಂಭಕ್ಕೆ ಮುಂಚೆನೆ ನಾವು ಹಾಕಿರೋದ್ರಿಂದ ಕನಿಷ್ಠ ಹಾನಿಯನ್ನು ಸಹ ನಾವು ತಡೆಗಟ್ಟಬಹುದು. ಅಂದರೆ ಅಲ್ಲಿರ್ತಕ್ಕಂಥ ಗಂಡು ಪತಂಗಗಳು ಆಕರ್ಷಣೆ ಆಗೋದ್ರಿಂದ ಅಲ್ಲಿಯ ಸಂತಾನಾಭಿವೃದ್ಧಿ ಕುಂಠಿತ ಆಗಿ ಬೇರೆ ನಾವು ಯಾವುದನ್ನು ಅಳವಡಿಸದಿದ್ದಾಗ ಕೇವಲ 5-10% ಆದಮೇಲೆ ನಮಗೆ ಗಮನಕ್ಕೆ ಬರುತ್ತೆ. ಆದರೆ ಇಲ್ಲಿ ಪ್ರಾರಂಭದಲ್ಲಿಯೇ ಆ ಒಂದು ಪತಂಗಗಳು ಬಲೆಗೆ ಬೀಳೋದ್ರಿಂದ ಕನಿಷ್ಠತಮ ಹಾನಿಯನ್ನು ಸಹ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದಾಗಿ ಅತ್ಯಂತ ಕಡಿಮೆ ಖರ್ಚು. ನಾವು ಈಗ ಏನು ರಾಸಾಯನಿಕನ ಸಿಂಪರಣೆ ಮಾಡೋದಕ್ಕೆ ಹೋಲಿಸಿದರೆ ಈ ರೀತಿಯಾಗಿ ಮೋಹಕ ಬಲೆಗಳಿಂದ ನಾವು ಸಿಂಪರಣೆ ಅಥವಾ ನಾವು ಹತೋಟಿಯನ್ನು ಮಾಡೋದು ಸುಮಾರು 1-10% ನಮಗೆ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥದ್ದು ಕಡಿಮೆ ಖರ್ಚಲ್ಲಾಗುತ್ತೆ. ಮತ್ತೊಂದು ಅದರ ಸ್ಪೆಸಿಫಿಸಿಟಿ, ಯಾವ ಕೀಟಕ್ಕೋಸ್ಕರ ಅಥವಾ ಪೀಡೆಗೋಸ್ಕರ ನಾವು ಹಾಕಿರ್ತೀವಿ ಅದೊಂದರ ಮೇಲೆ ನೇರವಾಗಿ ಅದು ಹತೋಟಿಯನ್ನು ಮಾಡೋದ್ರಿಂದ ಪರಿಸರದಲ್ಲಿರ್ತಕ್ಕಂತಹ ಬೇರೆ ಯಾವುದೇ ಉಪಕಾರಿ ಕೀಟಗಳಿಗೆ ಅಥವಾ ಮಿತ್ರ ಕೀಟಗಳಿಗೆ ಯಾವುದೇ ಹಾನಿಯಾಗಲ್ಲ. ಇದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು. ರಾಸಾಯನಿಕ ಸಿಂಪರಣೆಯಲ್ಲಿ ನಮ್ಮ ನೇರವಾಗಿ ಟಾರ್ಗೆಟ್ ಆ ಪೀಡೆಗಿಂತ ಜಾಸ್ತಿಯಾಗಿ ಹೆಚ್ಚಾಗಿ ನಮಗೆ ಬೇರೆ ಹುಳುಗಳು ಸಾಯ್ತಾ ಇರ್ತವೆ, ಅಂದರೆ ರೈತ ಮಿತ್ರ ಕೀಟಗಳು ಸಾಯ್ತಾ ಇರುತ್ತೆ. ಆದರೆ ಇಲ್ಲಿ ಆ ಮಿತ್ರ ಕೀಟಗಳಿಗೆ ಯಾವುದೇ ಹಾನಿಯೂ ಆಗೋದಿಲ್ಲ. ಮೂರನೇದಾಗಿ ಮಣ್ಣಿನ ಆರೋಗ್ಯ. ನಾವು ಯಾವುದೇ ಒಂದು ರಾಸಾಯನಿಕವನ್ನು ನಾವು ಬಳಸಿದಾಗ ಮಣ್ಣಿನ ಆರೋಗ್ಯ ಅಥವಾ ಒಂದು ಸುತ್ತಲ ಪರಿಸರ ಆರೋಗ್ಯ ಹಾಳಾಗ್ತಾ ಇರುತ್ತೆ. ಆದರೆ ಈ ರೀತಿಯ ಮೋಹಕ ಬಲೆಗಳನ್ನು ನಾವು ಅಳವಡಿಸಿ ಹತೋಟಿ ಮಾಡೋದ್ರಿಂದ ಪರಿಸರದ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಅದು ಬೀರೋದಿಲ್ಲ. ನಾಲ್ಕನೇದಾಗಿ ಆ ಒಂದು ಕೀಟಗಳು ಆಕರ್ಷಣೆಯಾದಾಗ ಏನಾಗುತ್ತೆ, ಪರಿಸರದಲ್ಲಿ ಹಲವಾರು ಈ ಮಿತ್ರ ಕೀಟಗಳು ಅಥವಾ ಪರತಂತ್ರ ಜೀವಿಗಳು, ಪರಭಕ್ಷಕ ಜೀವಿಗಳು ಅದರ ಮೇಲೆ ಜೀವನ ಮಾಡ್ತಾ ಇರುತ್ತೆ. ನಾವು ನೇರವಾಗಿ ರಾಸಾಯನಿಕವನ್ನು ಸಿಂಪರಣೆ ಮಾಡಿದಾಗ ಪೀಡೆಗಳಷ್ಟೇ ಸಾಯಲ್ಲ, ಅದರ ಹೊಟ್ಟೆ ಅಥವಾ ದೇಹದ ಮೇಲಿರ್ತಕ್ಕಂಥ ಈ ಪರತಂತ್ರ ಪರಭಕ್ಷಕ ಜೀವಿಗಳು ಸಹ ಸಾಯ್ತಾ ಇರುತ್ತೆ. ಆದರೆ ಈ ರೀತಿಯಾಗಿ ಮೋಹಕ ಬಲೆಗಳನ್ನು ನಾವು ಅಳವಡಿಸೋದ್ರಿಂದ ಅವುಗಳ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಬೀರೋದಿಲ್ಲ. ಮತ್ತು ಇದು ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತೀವಿ, ಅಂದರೆ ಒಂದ್ಸಲ ನಾವು ಬಲೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದರೆ ಕನಿಷ್ಠ 15-20 ದಿವಸ 1 ತಿಂಗಳ ತನಕ ನಾವು ಯೋಚನೆ ಮಾಡೋದಿಲ್ಲ ಅಂತಿತ್ತು. ಇತ್ತೀಚೆಗೆ ವಿಜ್ಞಾನದ ಆವಿಷ್ಕಾರದಿಂದ ಮೂರಿಂದ ನಾಲ್ಕು ತಿಂಗಳ ಕಾಲ ಅದರ ಒಂದು ಪರಿಣಾಮಕಾರಿಯಾದಂಥ ವ್ಯವಸ್ಥೆ ಇರೋದ್ರಿಂದ ನಾವು ಪದೇ ಪದೇ ಅವುಗಳನ್ನು ಬದಲಾಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಇತ್ತೀಚೆಗೆ ಬಂದಿರತಕ್ಕಂಥ ಹಲವಾರು ಈ ಒಂದು ಫಾರ್ಮುಲೇಷನ್ಸ್ ಅಥವಾ ಈ ಒಂದು ಮೋಹಕ ಬಲೆಗಳೇನಿದೆ ಬಿಸಿಲಿಗೆ ಅಥವಾ ಮಳೆಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಈಗ ನಾವು ರಾಸಾಯನಿಕವನ್ನು ಸಿಂಪರಣೆ ಮಾಡಿದ ತಕ್ಷಣ ಮಳೆ ಬಂದುಬಿಟ್ರೆ ಅದರ ಪರಿಣಾಮ ಕಡಿಮೆ ಆಗುತ್ತೆ, ರೈತ ಮತ್ತೆ ಸಿಂಪರಣೆ ಮಾಡಬೇಕಾಗತ್ತೆ. ಆದರೆ ಅಥವಾ ಬಿಸಿಲು ಜಾಸ್ತಿ ಆಗಿಬಿಟ್ರೆ ಬೇಗ ಅದರ ಪರಿಣಾಮವನ್ನು ಅದು ಕಳ್ಕೊಳ್ತಾ ಇರುತ್ತೆ. ಆದರೆ ಈ ರೀತಿಯಾದಂತಹ ಮೋಹಕ ಬಲೆಗಳಲ್ಲಿ ಇವತ್ತು ಏನು ಫಾರ್ಮುಲೇಷನ್ಸ್ ಬರ್ತಾ ಇದೆ, ಇದು ಒಂದು ಉಷ್ಣತೆಯನ್ನು ಅಥವಾ ಬಿಸಿಲನ್ನು ನಿರೋಧಿಸುವಂತಹ ಒಂದು ಶಕ್ತಿ ಇದೆ, ಮಳೆಯೇ ತೊಯ್ದಂತಹ ಒಂದು ವ್ಯವಸ್ಥೆ ಇದೆ ಇವತ್ತು. ಹಾಗಾಗಿ ಅವುಗಳು ಮಳೆ ಬಿಸಿಲು ಗಾಳಿಯನ್ನು ತಡ್ಕೊಂಡು ಅವುಗಳ ಒಂದು ಪರಿಣಾಮವನ್ನು ಬೀರೋದ್ರಿಂದ ರೈತ ನೆಮ್ಮದಿಯಾಗಿ ಉಸಿರಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರಯೋಜನವನ್ನು ಈ ಮೋಹಕ ಬಲೆಗಳು ನಮಗೆ ಪೀಡೆ ನಿರ್ವಹಣೆಯಲ್ಲಿ ಕೊಡ್ತಾ ಇರೋದ್ರಿಂದ ಇಂತಹ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಹೆಚ್ಚು ಹೆಚ್ಚಾಗಿ ರೈತರು ಬಳಸ್ಕೊಳ್ಬೇಕು, ಅವುಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಈ ಕುರಿತಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ಬೇಕಾದರೆ ತಾವು ನನ್ನನ್ನು ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ಬೋದು. ನನ್ನ ಹೆಸರು ಡಾಕ್ಟರ್ ಬದರಿ ಪ್ರಸಾದ್ ಪಿ ಆರ್, ಕೃಷಿ ಮಹಾವಿದ್ಯಾಲಯ ಗಂಗಾವತಿ. ನನ್ನ ದೂರವಾಣಿ ಸಂಖ್ಯೆ 9900145705. ಅದೇ ರೀತಿ ನೀವು ಡಾಕ್ಟರ್ ಗಂಗಪ್ಪ ಅವ್ರನ್ನೂ ಸಹ ಸಂಪರ್ಕ ಮಾಡ್ಬೋದು. ಅವರ ದೂರವಾಣಿ ಸಂಖ್ಯೆ 9113914128. ಈ ದೂರವಾಣಿ ಸಂಖ್ಯೆಗಳಿಗೆ ತಾವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ತಮಗೇನಾದರೂ ಇನ್ನೂ ಹೆಚ್ಚಿನ ಸಮಸ್ಯೆಗಳಿದ್ದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೊಪ್ಪಳದಲ್ಲಿರತಕ್ಕಂತಹ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರವನ್ನು ಅಥವಾ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೋದು ಅಂತ ಹೇಳ್ತಾ, ರೈತ ಬಾಂಧವರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳು ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಗಂಗಪ್ಪ ನಾಯಕ್ ಮತ್ತು ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾಹಿತಿಯನ್ನು ಕೇಳಿದಿರಿ. ರೈತ ಬಂಧುವರು ಇದೀಗ ಕೇಳೋಣ ಕೃಷಿ ಗೀತೆಗಳನ್ನು. ಬೆಟ್ಟದಲ್ಲಿ ಹುಟ್ಟುವ ನದಿ ರಭಸದಿಂದ